ಡಾ ಎಲ್ ಮುರುಗನ್ ಮೂರು ದಿನಗಳ ಭೇಟಿಗಾಗಿ ನಾಳೆ ಬೆಂಗಳೂರಿಗೆ ಆಗಮನ. ಇದೇ 12ರಂದು ಪ್ರಧಾನಿ ಮೋದಿ ರಾಜ್ಯಕ್ಕೆ ಭೇಟಿ, ಸಂಚಾರ ಮಾರ್ಗದಲ್ಲಿ ಬದಲಾವಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕೇಳುಗರೆ, ಮಹಿಳೆಗೆ ಯಶಸ್ಸು ಅನ್ನೋದು ಅದು ಸಹಜವಾಗಿಯೂ ಆಗಿರುವುದಿಲ್ಲ, ಹಾಗೆಯೇ ಅದು ಸ್ವಾಭಾವಿಕನೂ ಕೂಡ ಆಗಿರುವುದಿಲ್ಲ. ಪುರುಷನಿಗೆ ಯಶಸ್ಸು ಸಹಜವಾಗಿ ಕಂಡ್ರೂ ಕೂಡ ಮಹಿಳೆಗೆ ಅದು ಕಷ್ಟದಾಯಕವಾಗಿಯೂ ಹಾಗೆಯೇ ಕ್ಲಿಷ್ಟಕರವಾಗಿಯೂ ಮತ್ತೆ ಹಲವಾರು ಅಡ್ಡಿ ಆತಂಕಗಳು ತೊಂದರೆಗೆ ಸಿಲುಕಿರ್ತವೆ. ಮುಖ್ಯವಾಗಿ ನಾವು ಕೃಷಿ ಕ್ಷೇತ್ರಕ್ಕೆ ಬಂದಾಗ ಭಾರತ ಪುರುಷ ಪ್ರಧಾನವಾದಂತಹ ದೇಶ. 60%ಕ್ಕಿಂತಲೂ ಹೆಚ್ಚು ಭಾಗವನ್ನ ಭೂಮಿಯ ಒಡೆತನವನ್ನ ನಮ್ಮ ಪುರುಷರೇ ವಹಿಸಿಕೊಂಡಿರ್ತಾರೆ. ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ರೈತ ಮಹಿಳೆಯರು ತಮ್ಮ ಭೂ ಒಡೆತನದ ಹಕ್ಕನ್ನ ಹೊಂದಿದ್ದಾರೆ. ಕೃಷಿಯಲ್ಲಿ ನಿರ್ಣಯ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಮಾರುಕಟ್ಟೆ ವ್ಯವಸ್ಥೆಯನ್ನ ನಿರ್ವಹಿಸೋದಾಗಿರ್ಬೋದು, ಇವೆಲ್ಲವುಗಳು ಕೂಡ ಪುರುಷನ ಹಿಡಿತದಲ್ಲೇ ಇದೆ. ಆದರೆ ಕೃಷಿಯ ಬಹುತೇಕ ಕೆಲಸಗಳನ್ನ ಮುಖ್ಯವಾದಂತಹ ಒಂದು ಘಟ್ಟದಲ್ಲಿ ಕೆಲಸ ಮಾಡುವಂಥವರು ಮಹಿಳೆಯರೇ. ಮಹಿಳೆ ಮಾಡದಂತಹ ಕೆಲಸವಿಲ್ಲ ಎನ್ನುವ ಒಂದು ಗಾದೆ ಮಾತಿನೊಂದಿಗೆ ಇವತ್ತು ಮಹಿಳೆ ಕೃಷಿಗೆ ಜರೂರಾಗಿ ಬೇಕಾಗಿದ್ದಾಳೆ. ಮಹಿಳೆ ಇಲ್ಲದೆ ಕೃಷಿ ಇಲ್ಲೆಂಬಂತಹ ಒಂದು ನಿಟ್ಟಿನಲ್ಲಿ ನಾವಿಲ್ಲಿ ಬಂದು ನಿಂತಿದ್ದೀವಿ. ಮನೆಯ ನಿರ್ವಹಣೆ ಜೊತೆ ಕೃಷಿ ಕಾರ್ಯಗಳನ್ನ ಪುರುಷನಿಗೆ ಸರಿಸಮವಾದಂತಹ ಒಂದು ಸ್ಥಾನದಲ್ಲಿಟ್ಕೊಂಡು ಕೃಷಿಯನ್ನ ಮಾಡ್ತಿದ್ದಾರೆ. ಮುಖ್ಯವಾಗಿ ಇತ್ತೀಚೆಗೆ ಹಲವಾರು ತಂತ್ರಜ್ಞಾನ ಇರಬಹುದು, ಮಾಹಿತಿ ಇರಬಹುದು, ಇಲಾಖೆ ಯೋಜನೆಗಳಿರಬಹುದು, ಪುರುಷನಿಗೆ ಮೀರುವಷ್ಟು ಕೂಡ ಕೃಷಿ ಕಾರ್ಯದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಸಾಧಕ ಮಹಿಳೆಯರು ಇದ್ದಾರೆ. ಪುರುಷರು ಕೂಡ ಹುಬ್ಬೇರಿಸುವ ಹಾಗೆ ಸಾಧನೆಯನ್ನ ಮಾಡಿದ್ದಾರೆ. ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಹಲವಾರು ಸಾಧಕ ಮಹಿಳೆಯರು ಆಕಾಶವಾಣಿಯೊಂದಿಗೆ ತಮ್ಮ ವಿಚಾರಗಳನ್ನ, ಅಭಿಪ್ರಾಯಗಳನ್ನ, ಹಾಗೆಯೇ ಅವರ ಕೆಲವೊಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ, ಅವರು ಏನ್ ಹೇಳ್ತಿದ್ದಾರೆ ಎಂಬಂತ ಒಂದು ಮಾಹಿತಿಯನ್ನ ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ತಿಳ್ಕೊಳ್ಳೋಣ. ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಕೃಷಿ ಅರಣ್ಯದಲ್ಲಿ ಸಾಧನೆಯನ್ನ ಮಾಡಿದಂತ ಮಹಿಳೆ ಕವಿತಾ ಮಿಶ್ರಾ ಅವರು ಎಲ್ಲರಿಗೂ ಚಿರಪರಿಚಿತ ಅಂತ ಹೇಳ್ಬೋದು. ಹಲವಾರು ಸಂಘ ಸಂಸ್ಥೆಗಳು ಗುರುತಿಸಿ ಪ್ರಶಸ್ತಿಗಳನ್ನ ಸಹ ಕೂಡ ಮಾಡಿದ್ದಾವೆ. ಜೊತೆಗೆ ವಿವಿಧ ಒಂದು ಸಂಘ ಸಂಸ್ಥೆಗಳ ವತಿಯಿಂದ ವಿವಿಧ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ಮಹಿಳೆಯರಿಗೆ, ರೈತರಿಗೆ ಶ್ರೀಮತಿ ಕವಿತಾ ಮಿಶ್ರಾ ಅವರು ಸದಾ ನೀಡ್ತಾ ಇರ್ತಾರೆ. ಕವಿತಾಳ ಗ್ರಾಮದ ಶ್ರೀಮತಿ ಕವಿತಾ ಮಿಶ್ರಾ ಅವರು ತಮ್ಮ ತೋಟಗಾರಿಕೆ ಬೆಳೆಗಳನ್ನ ಆಧರಿಸಿದಂತ ಕೃಷಿ ಅರಣ್ಯವನ್ನ ಮಾಡ್ತಾ ಸಾಕಷ್ಟು ಬದಲಾವಣೆಯನ್ನ ತಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಸಾಧನೆಯ ಅನುಭವಗಳನ್ನ ನಮ್ಮ ಹೆಣ್ಣು ಮಕ್ಕಳೊಂದಿಗೆ, ರೈತರೊಂದಿಗೆ ಹಂಚ್ಕೊತಿದ್ದಾರೆ. ಕವಿತಾ ಮಿಶ್ರಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ತಾವು ಇಷ್ಟೆಲ್ಲ ಒಂದು ಸಾಧನೆಯನ್ನ ಮಾಡಿದರೆ ಇದಕ್ಕೆಲ್ಲ ಯಾವ ರೀತಿ ಪ್ರೇರಣೆ ಆಯ್ತು? ತಾವು ಓದಿದ್ದು ಬೇರೆ, ಮಾಡ್ತಾ ಇರೋದು ಒಂದು ಬೇರೆ, ಹೇಗೆ ಇದೆಲ್ಲ ಬೆಳೆಸ್ಕೊಂಡ್ ಬಂದಿರ್ತಾವು? ಎಲ್ರಿಗೂ ಮೊದಲು ವಿಶ್ವ ಮಹಿಳಾ ದಿನದ ಶುಭಾಶಯಗಳನ್ನ ಹೇಳ್ತಾ, ಮಹಿಳೆ ಅಂದ್ರೆ ಮಹಾ ಇಳೆ ಸರ್, ಅಂದ್ರೆ ಇಳೆ ಅಂದ್ರೆ ಭೂಮಿ, ಭೂಮಿ ಗಾತ್ರದ ತೂಕದಂತ ಇರುವಂತ ಹೆಣ್ಮಕ್ಳು ನಾವು. ಅಷ್ಟೇ ಶಕ್ತಿ ಇದೆ, ಅಷ್ಟೇ ತ್ಯಾಗ ಇದೆ, ಅಷ್ಟೇ ತಾಳ್ಮೆ ಇದೆ, ಅಷ್ಟೇ ಬಲಿದಾನದ ಮೂರ್ತಿಗಳು ಸರ್ ನಾವೆಲ್ಲ ಮಹಿಳೆಯರು. ಅಂತ ಮಹಿಳೆಯರಿಗೆ ನಾನೇನ್ ಹೇಳ್ತೀನಿ, ನಾನು ನಡೆದು ಬಂದ ದಾರಿ, ನಾನು ಓದಿದ್ದೆ ಬೇರೆ, ನಾನು ಇವತ್ ಸಾಧಿಸಿದಂತ ಕ್ಷೇತ್ರ ಬೇರೆ. ಅದು ಒಂದು ಕವಿತಾ ಮಿಶ್ರನ ಕಥೆ ಅಲ್ಲ, ಬೇರೆ ಬೇರೆ ಬಹಳಷ್ಟು ಬೂದಿ ಮುಚ್ಚಿದ ಕೆಂಡದಂತಿರುವಂತ ಸಾವಿರಾರು ಕವಿತಾ ಮಿಶ್ರಗಳ ಕಥೆ ಇದಾಗಿರ್ಬೋದು. ಅಂತ ಮಹಿಳೆಯರಿಗೆ ನಾನೇನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾವು ಓದಿದ್ದ ಕ್ಷೇತ್ರದೊಳಗೆ ನಾವೇನಾದ್ರೂ ಮಾಡ್ಬೇಕಂತ ಏನ್ ಇರುವುದಿಲ್ಲ. ನಮಗ್ ಸವಾಲುಗಳು ಯಾವ ತರ ಬರ್ತಾವ ಅದನ್ನ ಸ್ವೀಕರಿಸಿ ಅದನ್ನ ಎದುರಿಸಿ ಅದನ್ನ ನಾವು ಸಾಧಿಸಬಲ್ಲೆವೆನ್ನುವ ಒಂದು ವಿಶ್ವಾಸವನ್ನು ಎಲ್ಲರ ಮನಸ್ಸೊಳಗ ಛಾಪು ಮೂಡಿಸೋದಿದೆ ಅಲ್ಲ ಸರ್, ಅದು ಸಾಧನೆ ಸರ್. ಇವತ್ತು ನಾನು ಓದಿದಾಳೆ, ಒಂದ್ ಹುಡುಗಿ ಹೆಂಡಿ ಕಸ ಬಳಿಯುವುದಿಲ್ಲ, ನಾ ಬಳಿತೀನಿ ಸರ್. ಒಂದ್ ಹುಡುಗಿ ಓದಾಳ, ಆಕಿ ಕುರಿ ಮೇಯ್ಸ್ಕೊಂಡ್ ಬರುದಿಲ್ಲ, ನಾ ಮೇಯ್ಸ್ಕೊಂಡ್ ಬರ್ತೀನಿ ಸರ್. ಒಂದ್ ಹುಡುಗಿ ಓದ, ಕೋಳಿಗಳು ಹಿಂದೆ ಕಾಳ ಹಾಕೊಂಡು ಕೋಳಿ ಇದ್ದ ಕಸ ಗಿಸ ಬಳ್ಕೊಂಡು ಎಲ್ಲ ಮಾಡ್ಕೊಂಡು ಕುಂತಾಳ, ಇಲ್ಲ ನಾ ಮಾಡ್ತೀನಿ. ಯಾಕಂದ್ರೆ ಅದು ನನ್ನ ಹೆಮ್ಮೆ, ನನ್ನ ಸಾಧನೆ, ನನ್ನ ಯಶಸ್ಸು, ನನ್ನ ಅಸ್ತಿತ್ವ, ನನ್ನ ಸಂಘರ್ಷ ಇದೆ ಸರ್. ನಾನು ಅದನ್ನೇ ಮುಂದುವರ್ಸ್ಕೊಂಡು ಅದನ್ನೇ ಮಾಡ್ಕೊಂಡು ಹೋಗ್ತಿದ್ದೀನಿ. ಆಮೇಲೆ ಎಲ್ಲರೂ ಏನ್ ತಿಳ್ಕೊಂಡಿದ್ದಾರೆ, ಕೃಷಿ ಒಂದು ಕಸಬಂತ ತಿಳ್ಕೊಂಡಿದ್ದಾರೆ ಸರ್. ಆದ್ರೆ ಕೃಷಿ ಒಂದು ವ್ಯವಹಾರ ಅಂತ ಹೇಳಿ, ಯಾತರ ಅದನ್ನ ಮಾಡಬಹುದು ಅಂತ ಹೇಳಿ ವಿಚಾರ ಮಾಡಿ, ನನ್ನ ಮದರ್ ಪ್ಲಾಂಟ್, ನಾನು ಆಲ್ರೆಡಿ ಬಹಳಷ್ಟು ಗಿಡಗಳನ್ನ ನಾನು ಹೊಲದಲ್ಲಿ ಬೆಳೆದಿದ್ದೀನಿ. ನಾನು ಪೇರಲೆ ಬೆಳೆದಿದ್ದೀನಿ, ಮಾವು ಬೆಳೆದಿದ್ದೀನಿ, ಸೀತಾಫಲ ಬೆಳೆದಿದ್ದೀನಿ, ನೀರ್ಲೆಣ್ಣು ಬೆಳೆದಿದ್ದೀನಿ, ಅಂಜೂರ ಬೆಳೆದಿದ್ದೀನಿ, ಶ್ರೀಗಂಧ ಬೆಳೆದಿದ್ದೀನಿ. ಇವುಗಳ ಮದರ್ ಪ್ಲಾಂಟ್ಗಳನ್ನ ನಾನು ರೆಡಿ ಮಾಡಿ ಅದನ್ನ ಕರ್ನಾಟಕ ಅಷ್ಟೇ ಇಲ್ಲ, ಬೇರೆ ರಾಜ್ಯಗಳಲ್ಲಿಯೂ ಮಾರಾಟ ಮಾಡಿ ಇವತ್ತು ಯಶಸ್ವಿ ಕೃಷಿ ಮಹಿಳೆಯೊಂದಿಗೆ ಒಂದು ಮಹಿಳಾ ಉದ್ಯಮಿಯಾಗಿ ನಾನು ಹೊರಹೊಮ್ಮಿದ್ದಕ್ಕೆ ಆ ಭೂಮಿ ತಾಯಿ, ಯಾಕಂದ್ರೆ ಭೂಮಿ ತಾಯಿ ಒಂದು ಹೆಣ್ಮಗಳು ಸರ್, ಆ ಒಂದು ಹೆಣ್ಮಗಳೇ ಒಂದು ಹೆಣ್ಮಗಳಿಗೆ ಸಪೋರ್ಟ್ ಮಾಡಿ ಈ ಸ್ಥಾನವನ್ನು ಕೊಟ್ಟಿದ್ದಕ್ಕೆ ಎಲ್ಲಾ ಮಹಿಳೆಯರ ಪರವಾಗಿ ಆ ಭೂಮಿ ತಾಯಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಏನ್ ಪ್ಲಾಟ್ಫಾರ್ಮ್ ಒಳಗೆ ಕಳೆದು ನಮ್ಮ ಪುರಸ್ಕಾರ ಅವಾರ್ಡ್ ಕೊಟ್ಟರಷ್ಟು ಸಾಧನೆ ಮಾಡ್ದಂಗಲ್ಲ ಸರ್. ಒಂದು ಒಳ್ಳೆ ತಾಯಿ ಆಗುದು ಸಾಧನೆ, ಒಂದು ಮಹಿಳೆ ಆಗುದು ಸಾಧನೆ, ಒಂದು ಹೆಣ್ಣಾಗುದು ಸಾಧನೆ, ಒಂದು ಅತ್ತೆ ಆಗುದು ಸಾಧನೆ, ಒಂದು ಮಗಳಾಗುದು ಸಾಧನೆ, ಒಂದು ಸೊಸೆ ಆಗುದು ಸಾಧನೆನೆ ಸರ್. ಈಗ ಇತ್ತೀಚೆಗೆ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಮುಂದೆ ಬರ್ತಾ ಇದ್ದಾರೆ, ತಾವು ಕೃಷಿ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿರಿ, ಯಾವುದೇ ಒಂದು ಕ್ಷೇತ್ರದನ್ನ ಆಯ್ಕೆ ಮಾಡ್ಕೊಂಡಾಗ ಅದಕ್ಕೆ ಒತ್ತಡಗಳು ಬೇಕು, ಪ್ರೇರಣೆ ಬೇಕು, ಏನಾದ್ರೂ ಸಾಧನೆ ಮಾಡಬೇಕಾದ್ರೆ ಒಂದು ಅವರಿಗೆ ಒಂದು ಬಲವಾದ ಆಸೆಗಳಿರಬೇಕು, ಇದಕ್ಕೆ ಹೇಗೆ ತಮಗೆ ಇದು ಆಯ್ತಂತೀರಿ? ನನಗೆ ಬಲವಾದ ಆಸೆ ಯಾಕ್ ಬಂತಂದ್ರೆ, ಯಾವಾಗ ನಾನು ಓದಿದೆ ಆ ಓದಿಗೆ ಮನ್ನಣೆ ಸಿಗ್ಲಾರ್ದಾಗ, ನಾನೇನ್ ಕನಸು ಕಂಡಿದ್ದೆ ಆ ಕನಸಿಗೆ ಸ್ಥಾನಮಾನ ಸಿಗ್ಲಾರ್ದಾಗ, ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇದ್ದುಕೊಂಡು ಅಂತ ತೊಳಲಾಟದಲ್ಲಿ ಬದುಕುದಕ್ಕಿಂತ ನನಗೇನ್ ಪ್ಲಾಟ್ಫಾರ್ಮ್ ಸಿಕ್ತು, 8 ಎಕರೆ 10 ಗುಂಟೆ ನನ್ಗೆ ಏನ್ ಸಿಕ್ತು, ಅದನ್ನೇ ನನ್ನ ಸಾಧನೆಯ ಕ್ಷೇತ್ರವನ್ನಾಗಿ ನಾನು ಆಯ್ಕೆ ಮಾಡಿಕೊಂಡು ಮಣ್ಣಿನಿಂದೆ ಮುಂದೆ ಬಂದು ಮಣ್ಣಿನಿಂದೆ ಆ ಪ್ರಶಸ್ತಿ ತಗೊಂಡು ಮಣ್ಣಿನಿಂದೆ ನಾನು ಉದ್ದಾರ ಆಗಿದ್ದು ಸರ್. ಅದಕ್ಕೆ ನಾನು ಎಲ್ಲಾ ಮಹಿಳೆಯರಿಗೂ ಅದೇ ಹೇಳ್ತೀನಿ ಸರ್, ನೀವು ಮಾಡೋ ಕೆಲಸ ಸಣ್ಣದಿರ್ಲಿ ದೊಡ್ಡದಿರ್ಲಿ ಅದ್ರ ಬಗ್ಗೆ ನಿಮ್ಗೆ ಗೌರವ ಇರಬೇಕು. ಯಾವ ಕೆಲಸ ನಮಗ್ ಮಂದಿ ಕಡೆ ಬಿಡುವಂಗ್ ಮಾಡ್ತದಲ್ಲ ಸರ್, ಅದು ಸಣ್ಣ ಕೆಲಸ. ಯಾವ ಕೆಲಸ ನಮ್ಮ ಮನೆತನದ ಮಾನ ಮರ್ಯಾದೆಗೋಸ್ಕರ ನಾವು ಬದುಕಿ ಸಾಧಿಸಿ ತೋರಿಸ್ತಿದೀವಲ್ಲ ಸರ್, ಆ ತವ್ರ ಮನೆದು ಸಂಸ್ಕಾರ ಆಗಿರ್ಬೋದು, ಗಂಡನ ಮನೆಯ ಸಹಕಾರ ಆಗಿರ್ಬೋದು ಸರ್, ಒಂದ್ ಹೆಣ್ಮಗಳಿಗೆ ಅವೆರಡಿದ್ರೆ ಅಷ್ಟೇ ನಾವು ಮುಂದುವರಿಲಿಕ್ಕೆ ಸಾಧ್ಯ ಸರ್. ಅದಕ್ಕೆ ನಾನು ಈ ಮಹಿಳಾ ದಿನಾಚರಣೆಯ ದಿನದಂದು ಇನ್ನೊಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಅಂತಾರೆ ಸರ್, ಆದ್ರೆ ನನ್ನ ಯಶಸ್ವಿನ ಹಿಂದೆ ಇದ್ದುದು ನನ್ನ ಗಂಡ ಸರ್, ನನ್ನ ತಂದೆ ಸರ್, ನನ್ನ ಮಗ ಸರ್. ಅಂದ್ರೆ ಈ ಕ್ಷೇತ್ರದಲ್ಲಿ ನಾನು ಬಹಳಷ್ಟು ಬಿದ್ದೆ ಸರ್, ಬಹಳಷ್ಟು ಸಲ ಬಿದ್ದೆ. ಯಾಕಂದ್ರೆ ಮಣ್ಣು 1000 ಸಲ ಮಣ್ಣೆ ಆಗಿರ್ತೈತೆ ಸರ್, ಒಂದ್ಸಲ ಅಷ್ಟು ಬಂಗಾರ ಆಗಿರ್ತದ ಅಂತ ನಾನು ಬಿದ್ದಾಗ ನನ್ನ ಗಂಡ ಪ್ರತಿ ಸಲ ಸ್ಫೂರ್ತಿಯಾಗಿ ಪ್ರೇರಣೆಯಾಗಿ ನನ್ನ ಹಿಂದೆ ನಿಂತ್ಕೊಂಡು ನನ್ನ ಬೆನ್ ತಟ್ಟಿ ಮುಂದಿನ ದಾರಿ ನನಗೆ ತೋರಿಸಿ ಒಂದು ಹೆಜ್ಜೆಗೆ ಹೆಜ್ಜೆ ಕಲಿತು ನನ್ನ ಗಂಡ ನನಗೆ ದಾರಿ ತೋರಿಸಿದ್ದಕ್ಕೆ ಇವತ್ತು ನಾನು ಈ ಉನ್ನತ ಶಿಖರಗಳನ್ನು ಏರಿದ್ದಕ್ಕೆ ಸರ್. ಒಳ್ಳೇದು ಕವಿತಾ ಮಿಶ್ರಾ ಅವರೇ, ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಎಲ್ಲ ಕೇಳುಗ ಮಹಿಳೆಯರೊಂದಿಗೆ ಮತ್ತು ರೈತರೊಂದಿಗೆ ವಿಚಾರ ಹಂಚಿಕೊಂಡದಕ್ಕೆ ಮತ್ತೊಮ್ಮೆ ತಮಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಡಾಕ್ಟರ್ ವಾಣಿಶ್ರೀ ಎಸ್ ಅವರು, ಇವರು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಲಿಂಗಸೂರು ಕೃಷಿ ವಿಸ್ತರಣಾ ಘಟಕದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ಗೃಹ ವಿಜ್ಞಾನ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಇದರಲ್ಲಿ ಸಾಕಷ್ಟು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರ ಸೇವೆ ಅವರಿಗೆ ಯಾವ ರೀತಿ ತೃಪ್ತಿಯನ್ನು ತರ್ತಾ ಇದೆ, ಯಾಕೆ ಈ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡ್ರು ಅಂತಕ್ಕಂಥ ವಿಚಾರವನ್ನ ಡಾಕ್ಟರ್ ವಾಣಿಶ್ರೀ ಎಸ್ ಅವರು ಈ ಒಂದು ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಹಂಚ್ಕೋತಾ ಇದ್ದಾರೆ. ಮೇಡಮ್, ತಮಗೆ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ ವಿಚಾರವನ್ನ ಹಂಚ್ಕೊಳ್ಳಿ, ನಮ್ಮ ಮಹಿಳೆಯರೊಂದಿಗೆ ನಿಮ್ಮ ಒಂದು ಅನುಭವಗಳನ್ನ ಹಂಚ್ಕೊಳ್ಳಿ. ಸರ್, ಪ್ರಥಮವಾಗಿ ಹೇಳ್ಬೇಕಂತ ಹೇಳಿದ್ರೆ, ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಓದ್ಬೇಕಂತ ಆಸಕ್ತಿ ಬಂದಿದ್ದು ನಮ್ಮ ತಂದೆಯವರೇ ನಮಗೆ ಸ್ಫೂರ್ತಿ. ಯಾಕಂದ್ರೆ ಅವರು ಕೂಡ ಒಂದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪದವಿಯನ್ನು ಹೊಂದಿ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಆಗಿರ್ತಾರೆ. ಸೊ ಅವರು ನೋಡಿದಾಗ ಯಾವಾಗ್ಲೂ ಹೇಳ್ತಾ ಇರ್ತಿದ್ರು, ಹೆಣ್ಮಕ್ಳಿಗೆ ನಾವು ಎಷ್ಟು ಕಷ್ಟಗಳನ್ನು ನೋಡ್ತಾ ಇರ್ತೇವೆ, ಸೊ ಅವ್ರಿಗೆ ಅನುಕೂಲ ಆಗುವಂತದನ್ನ ಯಾವಾಗ್ಲಾದ್ರೂ ಮಾಡುವಂತ ಅವಕಾಶ ಸಿಕ್ಕಾಗ ನಾವು ಖಂಡಿತವಾಗ್ಲೂ ಮಾಡ್ಬೇಕು. ಕೃಷಿ ಕ್ಷೇತ್ರದಲ್ಲೇ ಉದಾಹರಣೆಗೆ ತಗೊಂಡಾಗ, ಕೂಲಿಯಲ್ಲಿ ತಾರತಮ್ಯ ಇರುತ್ತೆ. ಆಮೇಲೆ ಅವ್ರಿಗೆ ಎಷ್ಟೋ ಸಲ ಕೆಲಸ ಮಾಡುವಂತ ಒಂದು ಜಾಗದಲ್ಲಿ ಮನೆಯಲ್ಲೂ ಮಾಡ್ಕೊಳ್ಬೇಕು, ಅಲ್ಲೂ ಮಾಡ್ಬೇಕು. ಸೊ ಇಂತಹ ಮಹಿಳೆಯರಿಗೋಸ್ಕರ ಏನಾದ್ರೂ ಒಂದು ಮಾಡ್ಬೇಕು ಅಂತಂದ್ರೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರತಕ್ಕಂತ ಒಂದು ಗೃಹ ವಿಜ್ಞಾನವನ್ನು ಮಾಡಿದಾಗ ಅಲ್ಲಿ ಕೃಷಿ ಮಹಿಳೆಯರನ್ನ ಅಪ್ರೋಚ್ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇತ್ತು. ಸೊ ಹಾಗಾಗಿ ಈ ಒಂದು ಪದವಿಯನ್ನ ಮಾಡ್ಬೇಕು, ನಮ್ಮ ತಂದೆಯವರು ಓದಿರ್ತಕ್ಕಂತ ಕಾಲೇಜ್ನಲ್ಲೇ ನಾನು ಓದಿದ್ದೀನಿ ಅನ್ನೋದು ಒಂದು ಹೆಗ್ಗಳಿಕೆ ಇದೆ ಸರ್ ನನಗೆ. ಈಗ ತಾವು ವಿಶೇಷವಾಗಿ ಗೃಹ ವಿಜ್ಞಾನವನ್ನ ಆಯ್ಕೆ ಮಾಡ್ಕೊಂಡಂತವರು ಆಹಾರ ಒಂದು ವಿಧಾನಗಳಲ್ಲಿ, ಆಹಾರ ಪದ್ಧತಿಗಳಲ್ಲಿ ಸಾಕಷ್ಟು ಸಂಶೋಧನೆಯನ್ನ ಮಾಡ್ತಿರ್ತಾರೆ. ತಾವು ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಏನೇನು ಮಾಡ್ತಾ ಇದ್ದೀರಿ, ಜೊತೆಗೆ ಸಾಕಷ್ಟು ವರ್ಷದಿಂದ ತಾವು ಲಿಂಗಸೂರು ಕೃಷಿ ವಿಸ್ತರಣಾ ಘಟಕದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ? ರಾಯಚೂರು ಭಾಗದಲ್ಲಿ ನಮ್ಮ ಲಿಂಗಸೂರು ತಾಲೂಕಿನಲ್ಲಿ ಆಹಾರ ಪದ್ಧತಿ ಏನಿದೆ, ಸಾಕಷ್ಟು ಬದಲಾವಣೆಗಳನ್ನ ನಾವು ಮೊದಲಿನ ಸಾಂಪ್ರದಾಯಿಕ ಆಹಾರ ಪದ್ಧತಿಗೂ ಇತ್ತೀಚಿನ ಬದಲಾವಣೆ ಆಗಿರ್ತಕ್ಕಂತ ಕಾಲದಲ್ಲಿ ಆಹಾರ ಪದ್ಧತಿಗೂ ತುಂಬಾ ಬದಲಾವಣೆಯನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿ ಏನಿತ್ತು, ವೈಜ್ಞಾನಿಕವಾಗಿರ್ತಕ್ಕಂತ ಒಂದು ಸಮತೋಲನ ಆಹಾರ ಪದ್ಧತಿನೇ ಇತ್ತು. ಅದನ್ನ ನಾವು ಮರು ನಿಯೋಜನೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸಮತೋಲನ ಆಹಾರದ ಒಂದು ಮಹತ್ವವನ್ನ ಎಲ್ಲರಿಗೂ ತಿಳಿಸ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದೇವೆ. ಅದರಲ್ಲೂ ಹೆಚ್ಚಾಗಿ ಗರ್ಭಿಣಿ ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಕ್ಕಂತಹದನ್ನ ಜಾಸ್ತಿ ನೋಡ್ತಾ ಇರ್ತೇವೆ. ಸೊ ಆ ನಿಟ್ಟಿನಲ್ಲಿ ತಮ್ಮ ಮನೆಯಲ್ಲಿ ಅಥವಾ ಅಂಗಳದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪೌಷ್ಟಿಕ ಕೈತೋಟವನ್ನ ಮಾಡ್ಕೊಳ್ಳೋದಿರ್ಬೋದು, ಹೊಲಗಳು ಇತ್ತು ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ನೀರಿನ ಅನುಕೂಲತೆ ಇದ್ದಾಗ ಅಲ್ಲಿ ಯಾವ ರೀತಿ ಸೊಪ್ಪು ತರಕಾರಿಗಳನ್ನ ಬೆಳ್ಕೊಳ್ಬಹುದು, ಮತ್ತು ತಮ್ಮದೇ ಆದ ಒಂದು ಅಡುಗೆ ಮನೆಯಲ್ಲಿ ಬಂದಿರತಕ್ಕಂತ ತ್ಯಾಜ್ಯದಿಂದ ಮನೆ ಪ್ರಮಾಣದಲ್ಲಿ ಕುಂಡಗಳಲ್ಲಿ ಕೂಡ ಗಿಡಗಳನ್ನು ಬೆಳೆಯೋದಕ್ಕೆ ನಮಗೆ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಕ್ಕಂತ ಒಂದು ವಿಧಾನಗಳನ್ನು ಕೂಡ ಇವತ್ತು ನಾವು ಮಹಿಳೆಯರಿಗೆ ತಿಳಿಸ್ತಾ ಇದ್ದೀವಿ. ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿದ್ರೆ ಅವ್ರದೇ ಆದ ಒಂದು ಸ್ವಂತವಾದ ಉದ್ದಿಮೆಯನ್ನ ಮಾಡ್ಕೊಳ್ಳೋದಕ್ಕೆ, ಮನೆ ಕೆಲಸ ಮಾಡಿ ಕೃಷಿ ಕೆಲಸ ಮಾಡಿ ನಂತರದ ಸಮಯದಲ್ಲಿ ಒಂದು ಸಣ್ಣ ಉದ್ಯೋಗ, ಒಂದು ಗಿರಣಿ ಹಾಕೊಳ್ಳೋದಿರ್ಬೋದು ಅಥವಾ ಯಾವುದೇ ಒಂದು ಹಪ್ಪಳ ಸಂಡಿಗೆಗಳ ತಯಾರಿಕೆ ಇರ್ಬೋದು ಮಾಡ್ತಾ ಇರ್ತಾರೆ. ಆದ್ರೆ ಅದನ್ನ ಒಂದು ಉದ್ಯೋಗದ ರೀತಿಯಲ್ಲಿ ನೋಡ್ಬೇಕು ಅಂದಾಗ ಅದಕ್ಕೊಂದು ಬ್ರ್ಯಾಂಡಿಂಗ್ ಬೇಕಾಗತ್ತೆ, ಪ್ಯಾಕೇಜಿಂಗ್ ಬೇಕಾಗತ್ತೆ. ಅದರದ ಒಂದು ಕೆಡದೇ ಇರತಕ್ಕಂತ ರೀತಿಯಲ್ಲಿ ಯಾವ ರೀತಿ ನಾವು ಅದನ್ನ ಸಂಸ್ಕರಣೆ ಮಾಡಬೇಕು, ಈ ರೀತಿ ತಂತ್ರಜ್ಞಾನಗಳನ್ನು ರೈತ ಮಹಿಳೆಯರಿಗೆ ಮುಟ್ಟಿಸತಕ್ಕಂತ ಒಂದು ಕೆಲಸವನ್ನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಿಂದ ಮಾಡ್ತಾ ಇರ್ತೇವೆ. ನಂತರ ನಮ್ಮಲ್ಲೂ ಕೂಡ ಸಂಶೋಧನೆಗಳಾಗಿ ಬಂದಿರತಕ್ಕಂತ ಜೋಳದ ಮೌಲ್ಯವರ್ಧಿತ ಪದಾರ್ಥಗಳು ಇರ್ಬೋದು, ತೊಗರಿ ಮೌಲ್ಯವರ್ಧಿತ ಪದಾರ್ಥಗಳು, ಇವುಗಳಲ್ಲಿ ಯಾವ್ಯಾವ ಪದಾರ್ಥಗಳನ್ನ ಮಾಡಿ ಗೃಹ ಉದ್ಯಮವನ್ನ ನಾವು ಮಾಡಬಹುದು ಅನ್ನೋದನ್ನ ಅವರಿಗೆ ತರಬೇತಿಗಳ ಮುಖಾಂತರ ಮತ್ತು ಪ್ರಾತ್ಯಕ್ಷಿಕೆಗಳ ಮುಖಾಂತರ ಮಾಡಿ ತೋರಿಸಿರೋದ್ರಿಂದ ಕೆಲವೊಂದು ಜನಗಳು ಇವತ್ತು ಅದರಿಂದ ಉದ್ಯೋಗವನ್ನ ಶುರು ಮಾಡಿದ ಉದಾಹರಣೆಗಳು ಕೂಡ ಸಾಕಷ್ಟು ಇದೆ ಸರ್. ಅವ್ರನ್ನ ನೋಡಿದಾಗ ನಮಗೆ ನಮ್ಮ ಕೆಲಸ ಒಂದು ತೃಪ್ತಿ ಅನ್ಸುತ್ತೆ. ಈಗ ಮಹಿಳೆ ಆರ್ಥಿಕವಾಗಿ ಸಬಲರಾಗಿರ್ಬೇಕು, ಮತ್ತವರಿಗೆ ಕೈ ಚಾಚತಕ್ಕಂತ ಪರಿಸ್ಥಿತಿ ಬರಬಾರದು ಅಂತಂದ್ರೆ ಮಹಿಳೆ ಯಾವ ರೀತಿ ತನ್ನ ಕಾಲ ಮೇಲೆ ನಿಲ್ಕೊಳ್ಳಿಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಿರ್ತಾವ್? ಮಹಿಳೆಯರು ಮೊಟ್ಟ ಮೊದಲಿನದಾಗಿ ಪ್ರಾಥಮಿಕ ಹಂತದ ಒಂದು ವಿದ್ಯಾಭ್ಯಾಸವನ್ನ ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಲೇಬೇಕು. ಇದು ನಮ್ಮ ಸರ್ಕಾರದ ವತಿಯಿಂದ ಕೂಡ ಅದು ಆಗ್ತಾ ಇದೆ. ಕನಿಷ್ಠ ಶಿಕ್ಷಣವನ್ನ ತಗೊಂಡ್ಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಯಾವುದೇ ತರಬೇತಿಗಳಲ್ಲಿ ಏನೋ ಒಂದು ಮುಂದೆ ಮಾಡಬೇಕು ಅಂದಾಗ ನಮಗೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಜ್ಞಾನವೇ ಇಲ್ಲ ಅಂದಾಗ ಅದು ತುಂಬಾ ಕಷ್ಟ ಆಗತ್ತೆ. ಕೇವಲ ಒಂದು ಹಣ ಗಳಿಕೆಗೆ, ಒಂದು ಉದ್ಯೋಗದ ಗಳಿಕೆಗೆ ಮಾತ್ರ ಓದು ಅಲ್ಲ, ಇದು ಒಂದು ನಮ್ಮ ವ್ಯಕ್ತಿತ್ವವನ್ನ ವಿಕಾಸ ಮಾಡತಕ್ಕಂಥ ಸಾಧನ. ಕನಿಷ್ಠ ನಾವು SLC ಅಥವಾ PUC ಓದಿರ್ತಕ್ಕಂಥ ಮಹಿಳೆಯರಿಗೆ ನಾವು ಅನೇಕ ತರಬೇತಿಗಳನ್ನ ಅಣಬೆ ವ್ಯವಸಾಯ ಇರ್ಬೋದು ಅಥವಾ ಎರೆಹುಳು ಸಾಕಾಣಿಕೆ ಇರ್ಬೋದು, ಜೇನು ಕೃಷಿ ಇರ್ಬೋದು, ಇಂಥವುಗಳಲ್ಲೆಲ್ಲ ಹೈನುಗಾರಿಕೆ, ಇಲ್ಲೆಲ್ಲ ಮಹಿಳೆಯರೇ ಹೆಚ್ಚು ಪ್ರಾಶಸ್ತ್ಯವನ್ನ ತಗೊಂಡು ಅದರಲ್ಲಿ ಆಸಕ್ತಿಯನ್ನ ವಹಿಸಿ ಅತ್ಯಂತ ಒಂದು ಯಶಸ್ವಿಯಾಗಿ ಮಾಡಿರ್ತಕ್ಕಂಥದ್ದು ಮಹಿಳೆಯರೇ. ಸೊ ಆ ನಿಟ್ಟಿನಲ್ಲಿ ಮಹಿಳೆಯರು ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅಂತಾದ್ರೆ ಆರ್ಥಿಕವಾಗಿ ಸ್ವಾವಲಂಬನೆ ಪಡೆಯುವುದು ಬಹಳ ಮುಖ್ಯ. ಅಷ್ಟೇ ಮುಖ್ಯ ನಮ್ಮ ಪ್ರಾಥಮಿಕ ಹಂತದ ಶಿಕ್ಷಣ. ಒಳ್ಳೆಯದು ಡಾಕ್ಟರ್ ವಾಣಿಶ್ರೀ ಅವರೇ, ನಿಮ್ಮ ಒಂದು ಅನುಭವ ಜ್ಞಾನ ನಮ್ಮ ಗ್ರಾಮೀಣ ಹೆಣ್ಣು ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಸಿಗುವಂತಾಗ್ಲಿ. ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ಈ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ತಮಗೆ ಅಭಿನಂದನೆಗಳು. ನಮಸ್ಕಾರ. ಕೃಷಿ ಕ್ಷೇತ್ರದಲ್ಲಿ ಬೆವರನ್ನ ಸುರಿಸಿ ಕಷ್ಟಪಟ್ಟು ಕೆಲಸ ಮಾಡುವಂತ ಮಹಿಳೆಯರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟಿದ್ದಾರೆ. ಇದಕ್ಕೆ ಕೊರತೆ ಇಲ್ಲ ಅಂತ ಹೇಳ್ಬೋದು. ರಾಯಚೂರು ಜಿಲ್ಲೆಯಲ್ಲಿ ಕೃಷಿ ಕ್ಷೇತ್ರ ನಿಂತಿರೋದು ಮಹಿಳೆಯರ ಮೇಲೆನೆ. ಸಾಕಷ್ಟು ಜನ ಮಹಿಳೆಯರು ಕೆಲಸವನ್ನ ಮಾಡ್ತಾ ಕೃಷಿ ಉದ್ಯೋಗವನ್ನ ನಿಭಾಯಿಸ್ತಾ ಇದ್ದಾರೆ. ಬಸಮ್ಮ ಅವರು, ಇವರು ಲಿಂಗಸೂರು ತಾಲೂಕು ಅಂಕಸ್ದೊಡ್ಡಿ ಗ್ರಾಮದ ಬಸಮ್ಮ ಅವರು. ಇವರು ಸ್ವಂತ ದುಡಿಮೆ ಮೇಲೆ 2 ಎಕರೆ ಭೂಮಿಯನ್ನ ಖರೀದಿ ಮಾಡ್ಕೊಂಡ್ಬಿಟ್ಟು 2 ಎಕರೆ ಭೂಮಿಯಲ್ಲಿ ಪೇರುವನ್ನ ಬೇಸಾಯ ಮಾಡ್ತಾ ಸಾಕಷ್ಟು ಒಂದು ಕಷ್ಟವನ್ನ ಪಡ್ತಾ ಇದ್ದಾರೆ, ಸಾಧನೆಯನ್ನ ಮಾಡಿದ್ದಾರೆ. ಇವತ್ತು ನಮ್ ಜೊತೆ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಬಸಮ್ಮ ಅವರು ಅವರ ಅನಿಸಿಕೆಯನ್ನ ಹಂಚ್ಕೋತಿದ್ದಾರೆ. ನಾವ್ ನೋಡ್ರಿ ಸರ, ನಮಗ್ ಮೊದಲು ಯಾವ್ದೋ ಮಾಹಿತಿ ಗೊತ್ತಿದ್ದಿಲ್ರಿ ಸರ, ನಾವು ಇದು ಮಹಿಳಾ ಸಂಘದಾಗ ಸೇರ್ಪಡೆ ಆದಿರಿ ಸರ್. ಅವರು ಎಲ್ಲ ಮಾಹಿತಿ ಕೊಟ್ರಿ ಸರ್. ಅಲ್ಲೇದಲ್ಲೇ ತೋಟಗಾರಿಕೆದಲ್ಲಿ ಕರ್ಕೊಂಡು ಹೋದ್ರಿ ಸರ್. ನಾಲ್ಕು ದಿವಸ ಟೂರ್ ಹೋಗಿನ್ರಿ ನಾನು. ಹೋಗಿ ಕಾಸಿ ನೋಡಿಕೆ ಮನೇನ್ರಿ. ಇಲ್ಲಿ ಕೌತಾಳ ಕೌತ ಮೇಡಮ್ ತೋಟ ಐತಲ್ರಿ ಸರ್, ಅದಕ್ಕೆ ಹೋಯ್ ತೋರ್ಸ್ಕೊಂಬಂದ್ರಿ. ನಮ್ಮ ಮಂದಿ ಹೊಲಕ್ಕೆ ಎಲ್ಲಿ ದುಡಿಲಿ? ಹುಟ್ಟಿದ ಮಕ್ಳು ಕಟ್ಕೊಂಡು ನೀರಾವರಿ ದುಡಿತೀನಲ್ಲ, ನಮ್ಮದ್ರ ನಾ ಮಾಡಿ ತೋರ್ಸಿದ್ರ ಅಂತೇಳಿ ಸರ. ನಾನು 2 ಎಕರೆ ಭೂಮಿಯನ್ನ ಎಲ್ಲ ತರದ ಗಿಡ ಒಡ್ಡಿ ಕುಂದಿರ್ತೀನಿ ರೀ, ನಡ್ಬಾರ್ದ ಜಂಪಲ್ ಗಿಡ ಕುಂದಿರ್ತೀನಿ ರೀ ಸರ. ಕುಂದಿರ್ಸಿ ಇದನ್ನ ಸಾಧನೆ ಮಾಡಿಕೆ ಅಂತ ಹೊಂಟಿನ್ ನೋಡ್ರಿ ಸರ್. ಮತ್ತೆ 3 ಹೆಣ್ಮಕ್ಳು ಅದಾರಿ ಸರ್ ನನಗೆ. ಈಗ ಜಂಪಲ್ ದಾವಣ ಎಲ್ಲಾರು ಒಂದ್ ಗಿಡ ಆಗ್ಯಾವ್ರಿ, ದಿನ 700 ರೂಪಾಯಿ ತರ್ತಾರೆ. ಒಂದು ಬಾಕ್ಸ್ ಸಿಕ್ಕರ 2 ದಿನಕ್ಕೆ ಒಂದು 700 ತರ್ತಾರಿ. ಸಾಲ ರಜಾ ಐತಲ್ರಿ, ಇಲ್ಲಿ ಕ್ರಾಶ್ ಕೂಡ್ತಾರ್ರಿ. ಮಾರ್ತಾರ, ಸ್ವಂತ ಮಾರ್ತಾ ಇದ್ದೀರಿ? ಹಾ, ಸ್ವಂತ ಮಾರ್ತಾರ್ರಿ ಮಕ್ಕಳ್ರಿ. ಈ ನೋಡಮ್ಮ, ಈ ಜಂಪಲ್ ಹಣ್ಣು ಅಂದ್ರೆ ಪೇರು ಹಣ್ಣು ಹಚ್ಚಿ ಎಷ್ಟು ವರ್ಷ ಆಯ್ತು? ಹೇಗೆ ಆದಾಯ ಬರ್ತಾ ಇದೆ? ವರ್ಷಕ್ಕೆ ಎಷ್ಟು ಬರ್ತಾ ಇದೆ ನಿಮ್ಗೆ ಆದಾಯ ನೋಡ್ರಿ ಸರ್? 3 ವರ್ಷ ನಾಳೆ ಮಸಾರಿ ಬಿತ್ತಾಗ ಆಗತ್ ನೋಡ್ರಿ ಸರ್. ಜೂನ್ ತಿಂಗಳಿಗೆ ಆಗತ್ರಿ 3 ವರ್ಷ ರೀ. ಮೊನ್ನೆ ಮಾಡಿದ್ರ ಅಡ್ಡ ದುಡ್ಡು ಹೋದ್ರಿ, ಮಳೆಗಾಲದಾಗ ಹಣ್ಣು ಬಂದ್ಬಿಡ್ತಿರಿ ಸರ್. ಬರೇ ಒಂದ್ 70,000 ರೂಪಾಯಿ ಸಿಕ್ಕಿತ್ರಿ ನಮ್ಗೆ, ಬರೇ 70,000 ಸಿಕ್ಕರಿ ಸರ್. ಈ ಸತ್ಯಕ 10 ಟಗರ್ ಮರಿ ಮಾಡೇನ್ರಿ ಸರ್. ಒಂದ್ 60 ಕೋಳಿ ಅದಾವ್ರಿ ಸರ್, 3 ದನ ಅದಾವ್ರಿ ಸರ್. ನಾನು ಒಬ್ಬಕ್ಕೆ ಅದನ್ನ ಮಾಡ್ಕೊಂಡು ಹೊಂಟಿನ್ ನೋಡ್ರಿ ಸರ್. ಮೊನ್ನೆ 3 ತಿಂಗಳ ಹತ್ರ ಟಗರ್ ಮರಿ ತಂದ್ರಿ, 80,000 ಕೇಳಿದ್ರಿ ಸರ್. ಎಷ್ಟು ತಂದಿದ್ದಮ್ಮ ಅವನ? 45 ತಂದಿರಿ ಸರ್. 45 ತಂದ್ 80,000, 35,000 ರೂಪಾಯಿ ಲಾಭ 3 ತಿಂಗಳನ್ಯಾಗ. ತಿಂಗಳ 3,000 ರೂಪಾಯಿ ಅದಕ್ಕೆ ಇದನ್ನ ತಿನ್ಸಿನ್ರಿ ಸರ್. ಮೆಕ್ಕೆಜೋಳ ನೊತ್ತು ಸಜ್ಜಿ ಹಕ್ಕಿರಿ ಸರ್. 10,000 ರೂಪಾಯಿ ತಿನ್ಸಿನ್ರಿ. ಈಗ ಅಕ್ಕ ಒಂದ್ 20,000 ರೂಪಾಯಿ ಲಾಭ ಹೋಯ್ತಿತ್ರಿ, ನಾನು ಕೊಡಲ್ಲ ಅಂದಿನ್ರಿ ಸರ್. 120,000 ಹೇಳಿದಿನ್ರಿ ಸರ್ ನಾನು ಅವನ. ಅಂದ್ರೆ ಎಲ್ಲಾ ನೀವು ಕುರಿ ಜೊತೆ ಆಯ್ತು, ಕೋಳಿ ಜೊತೆ ಹೊಲದ ಕೆಲಸ ಎಲ್ಲಾ ನೀವೇ ಸ್ವಂತ ಕೆಲಸ ಮಾಡ್ಕೋತೀರಿ ಎಲ್ಲಾ ನಿಮ್ದು? ಹಾ, ಸ್ವಂತ ಕೆಲಸ ಮಾಡ್ತಾರಿ. ಅಲ್ಲಮ್ಮ, ಈಗ ಮತ್ತ ದುಡುಕಿ ಮೇಲೆನ 2 ಎಕರೆ ಹೊಲ ತಗೊಂಡಿವ್ ಅಂತಂದ್ರೆ ನೀವು ಹೇಗೆ ಹೊಲ ಖರೀದಿ ಮಾಡಿದ್ರಿ? ಏನ್ ಮಾಡಕ್ರಿ ಸರ್, ನಾ ಈಗ 30 ವರ್ಷ ಆತನ್ರಿ ಇವ್ರ ಮನೆ ಬಂದು. ಅವಾಗ ಬಂಡೆ ಮಾಡ್ತಿದ್ರಿ ಸರ್, 1 ಎಕರೆ ಮೇಲೆ ಕಮಿಷನ್ ಕೊಡ್ತಿದ್ರಿ. ರೆಡ್ಡಿಯರ್ ದುಡ್ದ್ರಾಗ ಏನ್ ಇದ್ರ ಮಾಡಿಲ್ರಿ ಇವ್ರು. ಅದ 34,000 ಹೋಗ್ತಿತ್ರಿ ನಾವ್ ಗಣೆ ಅಂತ ದುಡ್ದದ್ದಲ್ದವ್ರಿ ಸರ್. ಮೊನ್ನೆ 3 ಎಕರೆ ತಗೊಂಡಿವ್ರಿ, 6 ಲಕ್ಷ ಸಾಲ ಮಾಡಿನ್ರಿ. 6 ಲಕ್ಷ ಸಾಲ ಬಿದ್ದವ್ರಿ ಸರ್ ಮೊನ್ನೆ. ಈಗ 24 ಸರ್ ನನ್ನ ಹೆಸರಲ್ಲಿ ಆಗ್ಯದ. ಏನೆಲ್ಲ ಬೆಳಿತಿದ್ರಮ್ಮ 3 ಎಕರೆ ಖರೀದಿ ಮಾಡಿದಂತ ಹೊಲದಲ್ಲಿ? ಏನ ಈ ವರ್ಷ ಕೈಯಕ್ ಬರ್ತ್ರಿ ಸರ್, ಏನ ಈಗ ಹೆಸರ್ಲಿ ಆಗೈತ್ರಿ, ಮುಂದಿನ ಬೆಳೆ ಏನ್ರಿ ನಮ್ಗ? ಪೇರು ಹೊಲದಲ್ಲಿ ತೋಟದಲ್ಲಿ ಎಲ್ಲಾ ಕೆಲಸ ನೀವೇ ಮನೆಯವರ ಮಾಡ್ಕೋತೀರಿ ಎಲ್ಲ? ಆಳದು ಹೊತ್ತಂಗಿಲ್ಲ. ಹಾ, ನಾವ್ ಮನೆಯವರ ಮಾಡ್ಕೊಂತೀರಿ ಸರ್. ನೀವೇನ್ ಎಣ್ಣೆ ಕೊಡೋದು ದಟ್ಟ ಹೊಡಿತೀವ್ರಿ ಸರ್. ನಾವೇನ್ ಜೀವಾಮೃತ ಮಾಡೋದ್ರಿ? ಇಂಥದ ಅಂತ ಹೊಂಟೇನ್ರಿ ಸರ್. ನಾನು ಅಂತ ತುಟಿ ಎಣ್ಣೆ ಹೊಡೆದಲ್ರಿ ಸರ್. ನೀವ್ ಮಾಡ್ಬೇಕ ಅನಿಸ್ತ್ರಿ ಏನಾರ ಹೊಟ್ಟೆ ಅನ್ಸಿಟ್ರಿ ಹೊಟ್ಟಾಗಿಲ್ಲ ಅನ್ನ ನೆನ್ಸೈತ್ರಿ. ಮತ್ತೆ ಎಲ್ಲಾರ ಬ್ಯಾಸ ಹತ್ ಬಿಟ್ಟಾರಿ ಮಕ್ಕಳು. ಹೊಲಕ್ಕ ಬೋರ್ ಹಾಕ್ಸಮ್ಮಂತಾರಿ. ಒಂದ್ ವರ್ಷ 70 ಇದನ್ನ ಲೀಜಿ ಕೇಳ್ತಾರ, ಕೊಡೋ ಮನ ಕೊಟ್ಟು ಆ ಹೊಲಕ್ ಬೋರ್ ಹಾಕ್ಸಮ್ಮಂತಾರೆ. ಊರ್ ಸನೇಪ ತಗೊಂಡಿನ್ರಿ ಅವ್ನ ಹೊಲ ಮೊನ್ನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತಕ್ಕಂತ ಶಕ್ತಿಯನ್ನ ದೇವ್ರು ತಮಗೆ ಕೊಡ್ಲಿ. ಇನ್ನೂ ಹೆಚ್ಚಾಗಿ ದುಡ್ದು ಹೆಚ್ಚಾಗಿ ಒಂದು ಆಸ್ತಿಯನ್ನ ಮಾಡ್ಕೊಂಡು ಉತ್ತಮ ರೀತಿ ಬದುಕು ನಿಮ್ದಾಗ್ಲಿ ಅಂತ ಹೇಳೋಣ. ಆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಅಮ್ಮನೆ. ಧನ್ಯವಾದಗಳ ರೀ ಸರ್. ದೇವದೂರು ತಾಲೂಕಿನಲ್ಲಿ ವಿಶೇಷವಾಗಿ ಮಹಿಳಾ ಸಂಘವನ್ನ ಕಟ್ಕೊಂಡ್ಬಿಟ್ಟು ಸ್ವಸಹಾಯ ಸಂಘವನ್ನ ಮಾಡಿ ಚೆನ್ನಮ್ಮವರು ಮಹಿಳೆಯರ ಗುಂಪನ್ನ ಕಟ್ಕೊಂಡ್ಬಿಟ್ಟು ಸುಮಾರು ವರ್ಷದಿಂದ ಮುತ್ತಿನ ಹಾರ ಮತ್ತು ಏಲಕ್ಕಿ ಹಾರ ಮತ್ತು ಬೇರೆ ಬೇರೆ ವೈವಿಧ್ಯಮಯದಂತ ಹೂವಿನ ಹಾರಗಳನ್ನ ಮಾಡಿ ಮಾರಾಟ ಮಾಡತಕ್ಕಂತ ವ್ಯವಸ್ಥೆಯಲ್ಲಿ ತೊಡಗಿಕೊಂಡಿದ್ದಾರೆ. ಚೆನ್ನಮ್ಮವರು ಇವತ್ತು ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಅವರ ಅನಿಸಿಕೆಯನ್ನ ಹಂಚ್ಕೋತಾ ಇದ್ದಾರೆ. ಚೆನ್ನಮ್ಮವರೇ, ತಮಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಮೊದಲನೇದಾಗಿ ಹೇಗಿದೆ ನಮ್ಮ, ಹೇಗೆ ನಡೆದಿದೆ ಕೆಲಸ ಹೇಳಿ, ನೀವು ಯಾಕೆ ಈ ಒಂದು ಕೆಲಸವನ್ನ ಆಯ್ಕೆ ಮಾಡ್ಕೊಂಡ್ರಿ? ಕೆಲಸದಲ್ಲಿ ಇಲ್ಲಾರ್ದ ಸ್ವಲ್ಪ ಜಾಸ್ತಿ ಜನ ಇದ್ದೇವಲ್ರಿ ಸರ್. ಅವಾಗ ಸಣ್ಣ ಮಕ್ಕಳು ನಮ್ಮಲ್ಲಿ 16, 17, 18 ವರ್ಷದ ಹುಡುಗರು, ಹೆಣ್ಣು ಹುಡುಗರು ಒಂದ್ 15, 16 ಮಂದಿ ಇದ್ರಿ ಸರ್ ಇಲ್ಲಿ. ಅವರೆಲ್ಲ ನಾವು ಚಂದ್ರಪಟ್ಟಣ ಕಳಿಸಿದ್ದೇವ್ರಿ, ಟ್ರೈನಿಂಗ್ ಕೊಟ್ಟಿವ್ರಿ ಇದ್ರ ಬಗ್ಗೆ ಎಲ್ಲ, ರೇಷನ್ ಗೂಡು ಬಗ್ಗೆ ಅಷ್ಟೇ ಅಲ್ಲಿ ಟ್ರೈನಿಂಗ್ ಕೊಟ್ರಿ. 15 ಜನ ಹೋಗಿ ಬಂದ್ರಿ, ಅವರೆಲ್ಲ ಕಲ್ತು ಬಂದು ಇಲ್ಲಿ ಇದ್ರಾಗ ಇಲ್ಲೇ ನಮ್ ಜೋದ್ರದಾಗ ಇದೇ ಗೂಡನೆ ಗೌರ್ಮೆಂಟ್ ಕಲ್ಲಿದ್ದ ಕೊಟ್ಟಿದ್ರಿ ಒಂದಿಷ್ಟು. ಅದು ಮಾಡಕ್ ಹಚ್ಚಿದೇವ್ರಿ ಅವ್ರಿಗೆ. ಅವ್ರ 1 ವರ್ಷ 6 ತಿಂಗಳ ಹಂಗ ಮಾಡಿದ್ರಿ ಕೆಲ್ಸ. ಇದು ರೇಷ್ಮೆ ಗೂಡಿಂದು ಸೇಲ್ ಆಗ್ಲಿಲ್ರಿ, ಅವೆಲ್ಲ ಸಾಕ್ ಮಾಡ್ಬಿಟ್ಟಿವಿ. ಮತ್ತೆ ಜಾಲಾಳೆ ಕಳಿಸಿದೇವ್ರಿ, ಅಲ್ಲಿ 15 ಜನ ಕಳಿಸಿದೇವ್ರಿ ಇದೇ ಟ್ರೈನಿಂಗ್. ಮತ್ತೆ ಈ ದುಡ್ಡಿನ ಓದಿದ್ರು 15,000 ರೂಪಾಯಿ ಅವನೇ ಖರ್ಚು ಮಾಡಿ ಅವ್ರಿಗೆ ಕಳಿಸಿ ಮತ್ತೆ ಇಲ್ಲಿ ಮಾಡಿದಂಗ ಅಲ್ಲಿ ಜಾಲಾಳೆ ಮಾಡಿಸಿದೇವ್ ಸರ್. ಅವ್ರು ದಿನ ಹಾರ ಮಾಡಿ ಸ್ಟಾಕ್ ಮಾಡಿದ್ರು ಸರ್. ಅವರು ರೇಷ್ಮೆ ಗೂಡಿನ ಮಾಲೆಗಳು, ರೇಷ್ಮೆ ಗೂಡಿನ ಮಾಲೆಗಳು ಸರ್. ಅವರು ಒಂದ್ 15 ಜನ ಮಾಡಿದ್ರು ಸರ್. ಒಂದು ಅವರು ಒಂದು 2 ವರ್ಷ 3 ವರ್ಷ ಚೆನ್ನಾಗಿ ನಡೀತ್ರಿ ಸರ್ ಅದ್ರ ಕೆಲ್ಸ ಏನು. ಆದ್ರ ಅವ್ ಸೇಲ್ ಆಗ್ಲಿಲ್ರಿ ಸರ್. ಅವು ನಾವು ಏನ್ ಮಾಡ್ಬೇಕು, ಈ ವಾರಗಳು ಸೇಲ್ ಆಗಲು ಇಲ್ಲಿ ಯಾರು ತಗೊಳ್ಳೋರು ಅಂತಂದು ನಮ್ಮ ಮನ್ಯಾಗ ತುಂಬಾನೇ ಅವ್ರು ಚಿಂತೆ ಮಾಡ್ಲಾಕತ್ತಿದ್ರಿ ಅದ್ರ ಬಗ್ಗೆ. ಆದ್ರೂ ಅವ್ರು ಇಷ್ಟೊಂದು ಸ್ಟಾಕ್ ಇಟ್ಕೊಂಡು ನೀವ್ ಏನ್ ಮಾಡ್ತ್ರಿ, ನಾವ್ ಕೆಲ್ಸಕ್ಕ ಬ್ಯಾಡ ಬಿಡ್ರಿ, ಸೇಲ್ ಏನ್ ಮಾಡಾಮ ಅಂತಿದ್ರಿ ಅವ್ರು. ಆದ್ರೆ ಇವ್ರು ಕೇಳ್ತಿದ್ದಿಲ್ರಿ, ಅವಾಗ ಬರೀ ಸುಮ್ನೆ 10 ರೂಪಾಯಿಗೆ ಒಂದ್ ಎರಡು ಒಂದು ವಾರ ಮಾಡಿರ್ತಿದ್ರಿ. ಅದೆಷ್ಟು ಸುಮಾರು 10-15 ವರ್ಷದಿಂದ? ಈಗ 20 ವರ್ಷದಿಂದ ರೀ ಅದು. 20 ವರ್ಷದಿಂದ ಎಲ್ಲ ಚಾಲೂ ಆದದ್ದು. ಈಗ ಅದು ಹೆಂಗಂದ್ರೆ 28 ವರ್ಷ ನಡೀತದ್ರಿ ಈಗ ಕೆಲಸ ಮಾಡಕತ್ತಿ ನಾವು. ಈ ಸದ್ಯದಲ್ಲಿ ಏನೇನು ಮಾಲೆಗಳನ್ನ ಮಾಡ್ತೀರಮ್ಮ, ಯಾವ್ಯಾವ ಮಾಲೆಗಳನ್ನ ಮಾಡ್ತೀರಿ? ಈಗ ರೀ ಯಾಲಕ್ಕಿ ಹಾರ, ಈ ಮುತ್ತಿನ ಹಾರ, ಇವು ರುದ್ರಾಕ್ಷಿ ಹಾರ ಎಲ್ಲ ಬಹಳ ನಮ್ಮನೆಯವ್ರಿ ಸರ್. ಅವು ದಿನ ಒಂದ್ ಒಬ್ಬೊಬ್ರು ಈಗ ಇಲ್ಲಿ ಒಂದು 3 ತಂಡ ಕೆಲಸ ಮಾಡಿಸ್ತೀವ್ರಿ. ಒಬ್ಬೊಬ್ರು ಒಂದ್ ತಂಡದಲ್ಲಿ ಎಷ್ಟು ಮಂದಿ ಇದಾರೆ ಕೆಲಸಗಾರರು? ಒಂದು ತಂಡದಲ್ಲಿ 35 ಜನ ರೀ, ಒಂದ್ ತಂಡದಲ್ಲಿ 40 ಜನ, ಒಂದ್ ತಂಡದಲ್ಲಿ ಒಂದ್ 15 ಜನ. ಏನು ತುಂಬಾನೇ ಚೆನ್ನಾಗಿ ಐತೆ ರೀ, ನಮ್ ಕೆಲ್ಸಾರ್ ಬೇಕಾಗ್ಯಾರ ರೀ. ಆದ್ರೆ ಅವ್ರು ನಿಂದ್ರಲ್ರು, ಈಗ ಮೊದಲು ಮಾಡಿದ ಇದ್ದ ಹೇಳಿದ್ನಲ್ರಿ, ನಿಮ್ 30 ಜನ ಇದ್ರಿ, ಅವ್ರು ಎಲ್ಲ ಮದ್ವಿ ಮಾಡ್ಕೊಂಡು ಅವ್ರು ಹೋಗ್ಬಿಟ್ರು. ಹೊಸ ಮಂದಿ ಈಗ ಹಳೆ ಮಂದಿ ಮತ್ತೆ ಸೇರ್ಸ್ಕೊಂಡಿವಲ್ರಿ, ಅವ್ರು ಕೆಲವು ಮಂದಿ ನಿಂತಾರ್ರಿ, ಕೆಲವು ಮಂದಿ ಹೋಗ್ತಾರ ಬರ್ತಾರ ಮಾಡ್ತಾರೆ. ಒಟ್ಟು ಮಾಲೆಗಳನ್ನ ಎಷ್ಟು ಮಾಡ್ತೀರಿ ಪ್ರತಿನಿತ್ಯ, ಎಷ್ಟು ಮಾಲೆಗಳಾಗ್ತಾವ ತಯಾರಾಗ್ತಾವ? ಅವ್ರಿ 100 ಆತಾವ್ರಿ, 80 ಆತಾವ ಎಲ್ಲ ಕಡೆ. ಅಲ್ಲಿ ಒಂದ್ ಅವ್ ಒಂದ್ ಸ್ವಲ್ಪ ಮಾಡಿದ್ರಾಗ ಅವ್ರಿ ಅದು ಕೆಲ್ಸ, ಅದು ಒಂದು ಅವು 200 ಆತಾವ. ಜಲ್ದಿ ಜಲ್ದಿ ಮುತ್ತಿನ ಹಾರಗಳಂದ್ರ ಸ್ವಲ್ಪ ಈಜಿ ಇರ್ತಾವಲ್ರಿ, ಅವು ಜಾಸ್ತಿ ಆತಾವ. ಸ್ವಲ್ಪ ಪೇಪಿಕಲ್ ಹಚ್ಚಿ ಮಾಡೋ ಏನಾದ್ರೆ ಸ್ವಲ್ಪ ಲೇಟ್ ಆತಾವ್ರಿ. ಇವತ್ ಹಚ್ಚಿಟ್ರೆ ನಾಳೆ ಮಾಡ್ಬೇಕಲ್ರಿ. ಅವು ಹೇಗೆ ಮತ್ತೆ ಮಾಲೆ ತಯಾರ ಮಾಡೋದಾತಿ, ಮಾರಾಟದ ಹೇಗ್ ಮಾಡ್ತಾ ಇದ್ದೀರಿ? ಮಾರಾಟನೇ ಚೆನ್ನಾಗ್ ಆಗ್ತೈತ್ರಿ, ಈಗ ಎಲ್ಲ ಕಡೆ ಪಬ್ಲಿಕ್ ಆಗ್ಬಿಟ್ಟದಲ್ರಿ ಸರ್. ಈಗ ಏನ್ ಎಲ್ಲ ಗೊತ್ತಾಗ್ಬಿಟ್ಟದ, ಎಲ್ಲ ಜನ ಬರ್ತಾರೆ, ಕೊಡಕ್ ಆಗಲ್ರಿ ನಮ್ಗೆ ಅವ್ರಿಗೆ. ಅಷ್ಟು ಪೂರೈಕೆ ಮಾಡಕ್ ಆಗ್ತಾ ಇಲ್ಲ ನಿಮ್ಗೆ? ನಮ್ಗೆ ಮಾಡಕ್ ಆಗವಲ್ರಿ, ಅಷ್ಟು ಬೇಡಿಕೆ ಬರ್ತದ್ರಿ. ಇವಾಗ ಬೆಂಗಳೂರಿಗೆ ಹೋಗ್ತಾವ್ರಿ, ಇಲ್ಲಿ ಗುಲ್ಬರ್ಗ, ಬಿಜಾಪುರ, ಸುದೂರ್ ಹೋಗ್ಬೇಕಾರೆ. ಎಷ್ಟು ಸಾಲಿ ಅವ್ರಿಗೆ ಓದಿದ್ರಿ ತಾನು ಸರ್? ನಾ ಏನ್ರಿ ಓದಿಲ್ಲ ಬಿಡ್ರಿ ಸರ್, ಓದಿಲ್ಲ. ಇಲ್ಲಿ ಮಾಲೆ ಮಾಡೋದನ್ನ, ಮಾಲೆ ಮಾಡೋದ್ರ ಬಗ್ಗೆ ತರಬೇತಿ ತಗೊಂಡ್ಬಿಟ್ಟು ಮಾಲೆ ತಯಾರಿಕೆ ಕೆಲಸದಲ್ಲಿ ತೊಡಗಿಕೊಂಡಿರ್ತಿ. ಹೌದ್ರಿ ಸರ್. ನೋಡಮ್ಮ, ನೀನು ಸಾಲೆ ಕಲದೆ ಹೋದ್ರು ಒಂದು 100 ಮಂದಿಗೆ ಉದ್ಯೋಗ ಕೊಟ್ಟಿದ್ದೀವಿ. 100 ಮಂದಿ ಹೆಣ್ಮಕ್ಳು ಸದ್ಯ 150 ಜನ ಮಾಡ್ತಾರೆ ಕೆಲಸ. 150 ಮಂದಿ? ಹ್ಮ್, 150. ಏನಂತಾರ ಕೆಲಸಗಾರೆಲ್ಲ, ಬಹಳ ಖುಷಿಯಾಗಿರ್ತಾರ? ಖುಷಿಯಾಗಿರ್ತಾರೆ ಅವ್ರು. ಅವಾಗ 100 ರೂಪಾಯಿ ಕೊಟ್ಟು ಒಂದ್ ಸೀರೆ ಕೊಂಡ್ಕೋಬೇಕಂದ್ರೆ ಲೆಕ್ಕ ಆಗ್ತದ್ರಿ ಅವ್ರು. ಇವಾಗ 1,000-2,000 ರೂಪಾಯಿ ಸೀರೆ ಖರೀದಿ ಮಾಡ್ತಾರೆ ಅವ್ರು. ಇಲ್ಲಿವರೆಗೆ ಹೋಗ್ತಾ ಇದ್ದಾವ ನಿಮ್ಮ ಮಾಲೆಗಳು, ಕಟ್ಟಿದಂತ ಮಾಲೆಗಳು ನಮ್ಮ ದೇಶದಲ್ಲಿ? ನಮ್ ದೇಶದಲ್ಲಿ ಡೇಲಿಗ್ ಹೋಗ್ತಾವ್ರಿ, ಈ ಕಡೆ ಬೆಂಗಳೂರಿಗೆ ಹೋಗ್ತಾವ, ಮೈಸೂರ್ಗ್ ಹೋಗ್ತಾವ್ರಿ. ಆ ಕಡೆ ಮುಂದೆ ಎಕಡೆ ಹೋಗ್ತಾವ ಗೊತ್ತಿಲ್ಲ, ನಾವ್ ಕಳ್ಸೋದಂತ ಇಷ್ಟು ಕಳಿಸ್ತೀವ್ರಿ ಆ ಕಡೆ ಎಲ್ಲ. ಈಗ ನಿಮಗೆ ಬೇಡಿಕೆ ಕೊಟ್ಟು ಬಿಡ್ತಾರ ಅವ್ರು, ಇಷ್ಟು ಕಳ್ಸ್ರಿ ಅಂತ ಹೇಳಿ? ಹೇಳ್ತಾರೆ ಅವ್ರು, ಹೇಳ್ದಷ್ಟು ಕೊಡಕ್ ಆಗವಲ್ರಿ ಇವಾಗ, ಹಂಗ ಚಲೋ ಹೋಗ್ತಾರ. ಒಳ್ಳೇದಮ್ಮ, ಉದ್ದಿಮೆ ಚೆನ್ನಾಗಿ ಬೆಳಿಲಿ, ಇನ್ನು ಹೆಚ್ಚು ಬೆಳಿಲಿ ತಮ್ಮ ಒಂದು ಮಾಲೆ ಕಟ್ಟದಂತ ಕೆಲಸ. ಎಲ್ಲರ ಕೊರಳಿಗೆ ನಿಮ್ಮ ಮಾಲೆಗಳು ಬೀಳ್ತಾ ಇದ್ದಾವೆ. ಹೌದ್ರಿ, ಎಲ್ಲರ ಒಂದು ಆಶೀರ್ವಾದ ಇರಲಿ ಅಂತ ಹೇಳಿ, ಉತ್ತಮ ರೀತಿಯಿಂದ ನಿಮ್ಮ ಕೆಲಸ ಸಾಗಲಿ ಅಂತ ಹೇಳೋಣ. ಮಾಹಿತಿ ಹಂಚಿನೊಂದಿಗೆ ಧನ್ಯವಾದಗಳಮ್ಮ, ನಮಸ್ಕಾರ. ಸಂತೇಕಲ್ಲೂರು ಗ್ರಾಮದ ನಾಗವೇಣಿ ಪಾಟೀಲ್ರು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದಾರೆ. ಕೃಷಿ ಬದುಕಿನ ಜೊತೆ ತಮ್ಮ ಸಾಮಾಜಿಕ ಕಾಳಜಿಯನ್ನ ನಾಗವೇಣಿ ಪಾಟೀಲ್ ಅವರು ಹೊಂದಿದ್ದಾರೆ. ಇವತ್ತು ಅವರ ಒಂದು ಸಮಾಜ ಸೇವೆ ಬಗ್ಗೆ ಮತ್ತು ಅವರ ಕೃಷಿ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ, ಅವರ ಅನುಭವವನ್ನ ಇವತ್ತ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಮಹಿಳೆಯರೊಂದಿಗೆ ಹಂಚ್ಕೋತಾ ಇದ್ದಾರೆ. ನಾಗವೇಣಿ ಪಾಟೀಲ್ ಅವರೇ, ಮಹಿಳಾ ದಿನಾಚರಣೆಯ ಶುಭಾಶಯಗಳು ತಮಗೆ. ನಿಮ್ಮ ಒಂದು ಅನುಭವ, ನಿಮ್ಮ ಒಂದು ಬೆಳೆದು ಬಂದ ದಾರಿ, ಜೊತೆಗೆ ಯಾವ ರೀತಿ ತಾವು ಒಂದು ಮಾಡ್ತಕ್ಕಂತ ಕೆಲಸ ತಮಗೆ ತೃಪ್ತಿಯನ್ನ ತಂದಿದೆ ಅಂತಕ್ಕಂತ ವಿಚಾರವನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಿ. ಸರ್ ನಮಸ್ತೆ ಎಲ್ಲರಿಗೂ. ನಾನು ಫಸ್ಟ್ ಗೆ ಒಂದು ಕಿರಾಣಿ ಸ್ಟೋರ್ ಇಟ್ಕೊಂಡು ಕುತ್ಕೊಂಡಿದ್ದೆ ಸರ್. ಕಿರಾಣಿ ಸ್ಟೋರ್ ಇಟ್ಕೊಂಡು ಕುತ್ಕೊಂಡಿದ್ದೆ ಸರ್. ಏನೋ ಅವಕಾಶ ಸಿಕ್ತು, ಟಿಬಿ ಮೆಂಬರ್ ಹಾದಿವಿ ಹರೀಶ್ ಬಂದ್ವಿ ಸರ್. ಅಲ್ಲಿದ್ದೇನೆ ನನ್ ಲೈಫ್ ಚೇಂಜ್ ಆಯ್ತು ಸರ್. ನಾನು ಅವಾಗ ಮನೆಯಲ್ಲಿ ಕಿರಾಣಿ ಅಂಗಡಿ ಇದೆ ಅಂತ ಜೀವನ ಕಳಿತಿದ್ದೆ ಸರ್. ನನಗೆ ಹೊರಗ ಹೆಣ್ಮಕ್ಳಿಗೆ ಏನ್ ಸವಲತ್ತು ಸಿಗುತ್ತೆ, ಏನ್ ಮಾಡ್ಬೇಕು, ನನ್ನಿಂದ ಏನ್ ಸಹಾಯ ಆಗುತ್ತೆ ಅಂತ ನಾನು ತಿಳ್ಕೊಂಡೆ ಸರ್. ತಿಳ್ಕೊಂಡಿಂದ ಹೀಗೆ ನಾನು ಸಮಾಜ ಸೇವೆಯಲ್ಲಿ ತೊಡಗಿದ್ದೀನಿ ಸರ್. ಇವ್ರು ರುದ್ರಿಗೆ ಏನ್ ರೊಕ್ಕ ಬರಂಗಿಲ್ಲ ಅಂತವ್ರು ಬಂದು ಹೇಳ್ತಾ ಇರ್ತಾರೆ, ಅಂತವ್ರಿಗೂ ಹೆಲ್ಪ್ ಮಾಡ್ತೀನಿ. ಆಮೇಲೆ ಮಹಿಳೆಯರು ಯಾರೋ ಗಂಡ ಹೆಂಡತಿ ಜಗಳ ಆಡಿದ್ರೆ ಚಿಡುಕ ಆಫೀಸಿಗೆ ಹೋಗಿ ಈ ತರ ಇದೆ, ಇವ್ರಿಗೆ ಹಿಂಗ್ ಈ ತರ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ ಅಂತಂದು ಅವ್ರನ್ನ ಭೇಟಿ ಮಾಡಿಸಿ ಅವ್ರಿಗೆ ಅಲ್ಲಿ ಸಿಗತಕ್ಕಂತ ಅನುಕೂಲತೆ ಪರಿಹಾರ ಕೊಡಿಸ್ತೀನಿ ಸರ್. ಇನ್ನೊಂದೇನಂದ್ರೆ ಮಹಿಳೆಯರಿಗೆ ಒಂದು ಏನೋ ಬ್ಯಾಂಕ್ ನಲ್ಲಿ ಲೋನ್ ಬರ್ತಕ್ಕಂಥದ್ದಾಗಿರ್ಬೋದು, ಏನೋ ಒಂದು ಪ್ರತಿಯೊಂದು ಅವರಿಗೆ ಮಹಿಳೆಯರಿಗೆ ಏನೋ ಒಂದ್ ಸ್ವಲ್ಪ ಗೊತ್ತಾಗಂಗಿಲ್ಲ. ಆಮೇಲೆ ಓದಲ್ಲಿ ಒಂದ್ ಸ್ವಲ್ಪ ಮಹಿಳೆಯರಿಗೆ ಬ್ಯಾಂಕ್ ನಲ್ಲಿ ಆಗಿರ್ಬೋದು ಇನ್ನಿತರ ಆಫೀಷಿಯಲಿ ಆಗಿರ್ಬೋದು ಮಾಹಿತಿ ಸರಿಯಾಗಿ ಗೊತ್ತಾಗ್ಲಾರ್ದೇನೆ ಅವರು ಇವರಿಗೆ ಸರಿಯಾದ ಮಾಹಿತಿ ಕೊಡಂಗಿಲ್ಲ, ಅಲ್ಲಿ ಬರ್ತಕ್ಕಂತ ಸವಲತ್ತು ಮಹಿಳೆಯರಿಗೆ ಸಿಗ್ತಾ ಇಲ್ಲ. ಅಂತಲ್ಲಿ ಹೋಗಿ ನಾನು ಕೇಳ್ತೀನಿ ಏನ್ ಬರ್ತಾ ಇದೆ ಏನಿಲ್ಲ, ಇವರಿಗೆ ಈ ಅನುಕೂಲತೆ ಮಾಡಿಕೊಡಿ ಅಂತ ಕೇಳ್ತೀನಿ ಸರ್. ಅದೊಂದು ನಾನು ಸಮಾಜದಲ್ಲಿ ತೊಡಗಿದ್ದೀನಿ, ಪ್ರತಿಯೊಂದು ಫಂಕ್ಷನ್ ಎಲ್ಲ ಅಟೆಂಡ್ ಆಗ್ತೀನಿ. ಒಂದು ಕೃಷಿ ಆಫೀಸರ್ ಆಗಿರ್ಬೋದು, ಬರ್ತಕ್ಕಂತ ಮಹಿಳೆಯರಿಗೆ ಏನ್ ಸವಲತ್ತು ಬರುತ್ತೆ ಅಂತ ಹೇಳೋ ಒಂದು ನಂದು ರೂಢಿ ಸರ್. ಎಲ್ಲರಿಗೆ ಇಂಥದ್ದಿದೆ ಇಂಥದ್ದಿಲ್ಲ ಇದನ್ನ ಮಾಡ್ಕೊಂತ ಹೋಗ್ರಿ. ಈಗ NRLM ನಿಂದ ಒಂದು ಗ್ರಾಮ ಒಕ್ಕೂಟದ ಅಧ್ಯಕ್ಷ ಅಂತಂದು ನನ್ನ ಆಯ್ಕೆ ಮಾಡಿದ್ದಾರೆ ಸರ್. ಅದರಲ್ಲಿ ಬರ್ತಕ್ಕಂತ ಮಹಿಳೆಯರಿಗೆ ಲೋನ್ ಕೊಡ್ತಾ ಇದೀವಿ. ಈಗ ಮುಂದಿನ ದಿನಮಾನದಲ್ಲಿ ಒಂದು ಸಣ್ಣಾಗಿ ಚಟುವಟಿಕೆ ಮಾಡಬೇಕು ಅಂತ ಎಲ್ಲ ಮಹಿಳೆಯರು ನಮ್ಮ ಸಂತೆ ಕೆಲವರು ಗ್ರಾಮ ಪಂಚಾಯತಿಯಿಂದ ಕೃಷಿ ಋಷಿ ಒಕ್ಕೂಟದಿಂದ ತೀರ್ಮಾನಿಸಿದ್ವಿ ಸರ್. ಇನ್ನು ಮುಂದೆ ನಾನು ಕೃಷಿಯಲ್ಲಿ ತೊಡಗಬೇಕು ಈ ತರ ಎಲ್ಲ ಬಂದಾಗ ಆ ತರ ಎಲ್ಲ ಕೃಷಿಯಲ್ಲಿ ತೊಡಗ್ತೀವಿ ಸರ್. ಖಾಲಿ ನಮ್ಮ ಹೊರಗಡೆ ಎಲ್ಲ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಈ ಒಂದು ಸಮಸ್ಯೆಯಲ್ಲಿ ತೊಡಗಿದ್ದೀವಿ ಸರ್. ಮುಂದಿನ ದಿನಮಾನದಲ್ಲಿ ಏನೋ ಒಂದು ಮಹಿಳೆಯರು ಏನೋ ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋದ್ರಲ್ಲಿದ್ದೀವಿ. ಆದ್ರೆ ಮಹಿಳೆಯರಿಗೆ ದುಡ್ಡಿನ ಅಡಚಣೆ ಇದೆ, ಮಾರ್ಕೆಟಿಂಗ್ ಪ್ರಾಬ್ಲಮ್ ಇದೆ, ಏನೋ ಮಾರ್ಕೆಟಿಂಗ್ ಮಾಡಕ್ ಹೋದ್ರೆ ಅದು ನಡೀತಾ ಇಲ್ಲ ಅಂತ ಒಂದು ಬೇಜಾರಿದೆ. ಅದು ಒಂದು ನಾವು ಮುಂದಿನ ದಿನಮಾನದಲ್ಲಿ ಒಂದ್ ಸ್ವಲ್ಪ JDP ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಈ ತರ ಒಂದು ಸವಲತ್ತು ಮಹಿಳೆಯರಿಗೆ ಕೊಡಿಸ್ಬೇಕನ್ನೋದು ನಾವು ಇವತ್ತಿನ ದಿನ ಒಂದು ದಿಟ್ಟ ಹೆಜ್ಜೆ ಇಡಬೇಕಾದ್ರೆ ನಮ್ಮ ಮನೆಯವರ ಕಾರಣ ಸರ್. ನಾನು ಮನೆ ಕೆಲಸ ಮುಗಿಸ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ, ಇಂಥದೊಂದಿದೆ ಈ ತರ ಹೋಗ್ತಾ ಇದ್ದೀನಿ ನಾನು ಅಂತಂದಾಗ ಅವರು ಅದಕ್ಕೆ ಹೋಗು ಆ ಕೆಲಸ ಮಾಡು ಅಂತ ಪ್ರೋತ್ಸಾಹಿಸ್ತಾರೆ ಸರ್. ಬೇಡ ಅನ್ನೋದು ಇಲ್ಲ ಸರ್, ಮಹಿಳೆಯರು ಎಲ್ಲದರಲ್ಲಿ ಮುಂದಿದ್ದೀವಿ, ಮುಂದೆ ಬರ್ಬೇಕಂತಾನೆ, ಮಹಿಳೆ ಎಲ್ಲ ಯಾವುದ್ರಲ್ಲಿ ಕಮ್ಮಿ ಇಲ್ಲ ಅಂತಕ್ಕದ್ದು. ಒಳ್ಳೇದು ನಾಗವೇಣಿ ಪಾಟೀಲ್ ಅವರೇ, ನೀವು ವಿಚಾರ ಹಂಚಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಮಹಿಳೆ ದಿಟ್ಟತನವನ್ನ ತೋರ್ಬೇಕಾಗಿದೆ. ಬಂದಂತ ಏನೇ ದೌರ್ಜನ್ಯಗಳು ಬಂದ್ರೆ ಅದನ್ನ ಸಮರ್ಥವಾಗಿ ಎದುರಿಸತಕ್ಕಂತ ಧೈರ್ಯವನ್ನ ಬೆಳೆಸಿಕೊಳ್ಳುವ ಒಂದು ಧೈರ್ಯವನ್ನ ಹೆಣ್ಮಕ್ಳು ತೋರ್ಬೇಕಾಗಿದೆ. ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ಎಲ್ಲ ಮಹಿಳೆಯರ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ಕೇಳಿದ್ರಲ್ಲ ರೈತ ಬಾಂಧವರೇ, ಮಹಿಳೆ ಅಬಲೆ ಅಲ್ಲ, ಅವಳು ಸಬಲೆ. ತೊಟ್ಟಲು ತೂಗುವಂತ ಒಂದು ಕೈ ಜಗತ್ತನ್ನೇ ತೂಗಬಲ್ಲವು, ಹೀಗೆ ಹಲವಾರು ಗಾದೆ ಮಾತುಗಳನ್ನ ನುಡಿಗಳನ್ನು ನಾವು ಅವಾಗವಾಗ ನೋಡ್ತಾ ಇರ್ತೀವಿ. ಆದರೆ ಕೃಷಿಯಲ್ಲಿ ಬಂದಾಗ ಅಥವಾ ಇನ್ಯಾವುದೇ ಉದ್ಯಮೆಯ ಒಂದು ವಿಚಾರಕ್ಕೆ ಬಂದಾಗ ನಾವು ಮಹಿಳೆಯರನ್ನು ಪಕ್ಕಕ್ಕೆ ಸರಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ನಮ್ಮ ವಿಚಾರಗಳನ್ನು ಅವರಿಗೆ ತಿಳಿಸುವಂಥದ್ದು, ಅವರ ವಿಚಾರಗಳಿಗೆ ನಾವು ಸ್ಪಂದಿಸುವುದು, ಜೊತೆಗೆ ಕೃಷಿ ಎಂದಾಗ ಎರಡು ಜೋಡುತ್ತುಗಳು ಹೇಗೆ ಒಂದು ನೇಗಿಲನ್ನು ಎಳಿತವೆ, ಒಂದು ಬಂಡಿಯನ್ನು ಎಳಿತವೆ ಅಂತ ಒಂದು ವಿಚಾರಕ್ಕೆ ಬಂದಾಗ ಅದೇ ರೀತಿಯಾಗಿ ಮಹಿಳೆಯರು ಕೂಡ ಕೃಷಿಯನ್ನು ತೊಡಗಿಸ್ಕೋಬೇಕು. ಅವರಿಗೂ ಕೂಡ ನಾವು ಈ ಕೃಷಿಯಲ್ಲಿ ಸ್ವತಂತ್ರ ಆಗಿರ್ಬೋದು, ಮಾರುಕಟ್ಟೆಯಾಗಿರ್ಬೋದು, ವ್ಯವಹಾರಗಳನ್ನಾಗಿರ್ಬೋದು, ನಿರ್ಣಯಗಳನ್ನು ವ್ಯಕ್ತಪಡಿಸುವಂತಹ ಒಂದು ಅವಕಾಶಗಳನ್ನು ಅವರಿಗೆ ಕೊಟ್ಟರೆ ನಮ್ಮ ದೇಶ ಮತ್ತಷ್ಟು ಸುಧಾರಣೆ ಆಗ್ತಾ ಇದೆ. ಕೃಷಿ ಇಲ್ಲದೆ ಮಹಿಳೆ ಇಲ್ಲ, ಮಹಿಳೆ ಇಲ್ಲದೆ ಕೃಷಿ ಇಲ್ಲ ಎಂಬಂತಹ ಒಂದು ವಿಚಾರವನ್ನು ಹೇಳ್ತಾ ಕೃಷಿಗೆ ಹೆಚ್ಚಿನ ಒಂದು ಒತ್ತನ್ನು ನೀಡೋಣ, ಮುಖ್ಯವಾಗಿ ನಮ್ಮ ದುಡಿಯುವ ರೈತ ಮಹಿಳೆಯರಿಗೆ ನಾವು ಗೌರವದಿಂದ ಕಾಣೋಣ ಅಂತ ಹೇಳ್ತಾ ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮೆಲ್ಲ ರೈತ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳಿದಿರಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:19. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ರಾಗಿ ತಿಂದವನು ನಿರೋಗಿ, ಒಂದು ಸಂವಾದ. ಭಾಗವಹಿಸುವ ತಜ್ಞರು ಡಾಕ್ಟರ್ ವಾಣಿಶ್ರೀ ಎಸ್, ಗೃಹ ವಿಜ್ಞಾನ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಕೇಳುಗರಿಗೆ ನಮಸ್ಕಾರ. ಕೇಳುಗರು, ಇವತ್ತಿನ ಸಿರಿತನದ ಸಿರಿಧಾನ್ಯಗಳು ಸರಣಿ ಕಾರ್ಯಕ್ರಮದಲ್ಲಿ ರಾಗಿ ತಿಂದವನು ನಿರೋಗಿ ಅಂತಕ್ಕಂಥ ವಿಚಾರವಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಲಿಂಗಸೂರು ಕೃಷಿ ವಿಸ್ತರಣಾ ಘಟಕದ ಮುಖ್ಯಸ್ಥರಾದಂಥ ಡಾಕ್ಟರ್ ವಾಣಿಶ್ರೀ ಅವರು. ವಾಣಿಶ್ರೀ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮೊದಲನೇದಾಗಿ